ಮತ್ತೆ ಎಲ್ಲ ಕಡೆನೂ ಇದೆ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಈ ಒಂದು ಅಪ್ಪಕ್ಕಲಲ್ಲಿ ಕೆಲವು ಭಾಗಗಳಲ್ಲಿ ಬೆಳೀತಿದ್ದಾರೆ. ಸೋಮಾರಪೇಟೆ ಕಡೆ ಹೋದ್ರೂ ಸುತ್ತ ಸೋಮಾರಪೇಟೆಯಲ್ಲಿ ಹಳೆಯ ತೋಟಗಳಲ್ಲಿ ಅಥವಾ ಯಾವ ಭೂಮಿಯನ್ನು ಯೂಸ್ ಮಾಡದೇ ಹಂಗೆ ಇಟ್ಕೊಂಡಿದ್ದಾರೆ ಅಂಥ ಪ್ರದೇಶಗಳಲ್ಲಿ ಶುಂಠಿಯನ್ನು ಬೆಳೀತಿದ್ದಾರೆ. ಆನಂತರ ಅವರು ಕಾಫಿ ತೋಟವನ್ನು ಮಾಡಿಕೊಳ್ತಾರೆ. ಸೊ ಇಲ್ಲಿ ಕೆಲವು ಕಾಫಿ ತೋಟಗಳು ಚೆನ್ನಾಗಿರೋದಿಲ್ಲ, ಅದನ್ನು ಹೊಸದಾಗಿ ಮಾಡಬೇಕಾದ್ರಿಂದ ಶುಂಠಿ ಹಾಕಿ ಒಂದು ವರ್ಷ ಬೆಳೆದು ಆನಂತರ ಕಾಫಿ ತೋಟ ಮಾಡ್ಕೊಳ್ತಾರೆ, ಅಡಿಕೆ ತೋಟ ಮಾಡ್ಕೊಳ್ತಾರೆ. ಗದ್ದೆಗಳಲ್ಲಿ ಶುಂಠಿ ಹಾಕ್ಬಿಟ್ಟು ಆನಂತರ ಅಡಿಕೆ ತೋಟ ಮಾಡ್ಕೊಳ್ಳಿಕ್ಕೆ ಆಗಿದೆ. ಅದೇ ರೀತಿ ಕೇರಳದವರು ಮೊದಲು ಬಂದು ಇಲ್ಲಿ ಬೆಳೀತಾ ಇದ್ರು. ಇತ್ತೀಚೆಗೆ ನಮ್ಮ ಕರ್ನಾಟಕದ ರೈತರು ಅಥವಾ ಕೊಡಗಿನ ರೈತರು ಸುದಾ ಶುಂಠಿಯನ್ನು ಬೆಳೀಲಿಕ್ಕೆ ಮುಂದೆ ಬಂದು ತುಂಬ ಚೆನ್ನಾಗಿ ಬೆಳೀತಿದ್ದಾರೆ. ಈಗ ನೀವು ಕುಶಾಲನಗರ ಪ್ರದೇಶಗಳಿಗೆ ಹೋದರೆ ಎಬ್ಸಾಲೆ ಕೂಡಿಗೆ ಈ ಪ್ರದೇಶಗಳಲ್ಲಿ ಶುಂಠಿ ಬೆಳೆಯೋರು ತುಂಬ ಜನ ಇದ್ದಾರೆ. ಸೊ ಅಲ್ಲಿ ಶುಂಠಿನೇ ಒಂಥರ ಆದಾಯ ತರುವಂತಹ, ಮತ್ತು ಶುಂಠಿಯಲ್ಲಿ ತಾಂತ್ರಿಕತೆಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ. ಸೊ ಈ ಒಂದು ಮಿಷಿನರಿಗಳು ಬಂದ್ಬಿಟ್ಟಿದೆ ಶುಂಠಿಯನ್ನು ತೆಗೆದುಕೊಂಡು ಹೋಗಿ ಕ್ಲೀನ್ ಮಾಡಿ ಬ್ಯಾಗ್ ಮಾಡಲಿಕ್ಕೆ, ಯಾಂತ್ರೀಕರಣ ಚೆನ್ನಾಗಿದೆ. ಯಾಂತ್ರೀಕರಣ ಅದು ಒಂದು ಬಿಸ್ನೆಸ್ ಮಾಡಲ್ ಆಗಿದೆ. ಅದು ಕ್ಲೀನ್ ಮಾಡೋದು, ಅದನ್ನು ಬ್ಯಾಗ್ ಮಾಡೋದು, ಅದನ್ನು ಬೇರೆ ಕಡೆ ಕಳಿಸೋದು, ಅದನ್ನು ತುಂಬ ಜನ ಇನ್ವೆಸ್ಟ್ ಮಾಡಿ ಅದನ್ನು ಕುಶಾಲನಗರ ಭಾಗದಲ್ಲಿ ನಾವು ತುಂಬ ಕ್ಲೀನಿಂಗ್ ಫ್ಯಾಕ್ಟ್ರಿಗಳು ಅಂತ ಹೇಳ್ಬೋದು ಅಥವಾ ವ್ಯವಸ್ಥೆಯನ್ನು ತುಂಬ ಒಂದು 10 ಯೂನಿಟ್ಗಳು ಆ ಪ್ರದೇಶಗಳಲ್ಲಿ ನಾವು ನೋಡ್ಬೋದು. ಹಂಗೆ ಪಿರಿಯಾಪಟ್ಟಣ ಸುತ್ತಮುತ್ತ, ಮೈಸೂರು ಸುತ್ತಮುತ್ತ, ಈ ಕಡೆ ಹಿಂಗೆ ಹೋದರೆ ಹಾಸನ, ಬೇಲೂರು, ಈ ಎಲ್ಲ ಪ್ರದೇಶಗಳಲ್ಲಿ ಶುಂಠಿಯನ್ನು ಒಂಥರ ತುಂಬ ಆದಾಯ ರೀತಿಯಲ್ಲಿ ಬೆಳೆಯುವಂಥದ್ದನ್ನು ನೋಡ್ತಾ ಇದ್ದಾರೆ. ಅಂದರೆ ಬೇಡಿಕೆನೂ ಇದೆ ಬೆಳಗ್ಗೆ, ಈ ಬೆಳಗ್ಗೆ ದೇಶದ ಮಟ್ಟದಲ್ಲಿ ತುಂಬ ಬೇಡಿಕೆ ಇದೆ. ಯಾಕೆ ಪ್ರತಿಯೊಬ್ಬರು ದಿನ ಮನೆಯಲ್ಲಿ ಶುಂಠಿಯನ್ನು ಉಪಯೋಗಿಸಿ ಬಳಸ್ತಾರೆ. ಅದಕ್ಕೋಸ್ಕರ ಶುಂಠಿ ಮಾರ್ಕೆಟ್ನಲ್ಲಿ ವೆಜಿಟೇಬಲ್ ಜಿಂಜರ್ ಅಂತಾರೆ, ಬಾಂಬೆಗೆ ಹೋಗುತ್ತೆ ಅಂತಾರೆಲ್ಲ. ಈ ಪ್ರದೇಶದಲ್ಲಿ ಬೆಳೆದ ಶುಂಠಿಯನ್ನು ಮೈಸೂರು ಶುಂಠಿ ಅಥವಾ ಬೆಂಗಳೂರು ಶುಂಠಿಯನ್ನು ಹೇಳ್ತಾರೆ, ಇದು ಎಲ್ಲ ಬಾಂಬೆಗೆ ಹೋಗುತ್ತೆ. ಜೊತೆಗೆ ಔಷಧೀಯ ಗುಣಗಳು ಇದಾವೆ ಇದರಲ್ಲಿ, ಶುಂಠಿಯಲ್ಲಿ ಔಷಧಿ ಗುಣಗಳು ತುಂಬ ಇದಾವೆ. ಸೊ ಅದರಿಂದ ಪ್ರತಿ ಮನೆಯಲ್ಲೂ ಅದನ್ನು ಉಪಯೋಗಿಸೋದ್ರಿಂದ, ಒಣಗಿದ ಶುಂಠಿಯನ್ನು ಕೆಲವರು ಮಾಡ್ತಾರೆ, ನಮ್ಮ ಈ ಪ್ರದೇಶದಲ್ಲಿ ಕಡಿಮೆ. ಶಿವಮೊಗ್ಗ ಪ್ರದೇಶದಲ್ಲಿ ಒಣಶುಂಠಿಯನ್ನು ಸುದಾ ಮಾಡ್ತಾರೆ. ಸೊ ಒಣಶುಂಠಿಯನ್ನು ಮಾಡಲಿಕ್ಕೆ ತಳಿಗಳು ಬೇರೆ. ಇಲ್ಲಿ ಏನು ಇವತ್ತು ತಳಿಗಳನ್ನು ಬೆಳೀತಾ ಇದ್ದಾರೆ, ರಿಯೋ ಡಿ ಜನರು ಅಂತ ಒಂದು ತಳಿ, ಅದು ಹಸಿ ಶುಂಠಿಗೆ ಮಾತ್ರ ಅಥವಾ ವೆಜಿಟೇಬಲ್ ಜಿಂಜರ್ಗೆ ಮಾತ್ರ ಸೂಕ್ತವಾದ ತಳಿ ರಿಯೋ ಡಿ ಜನರು. ಇನ್ನು ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತಾರೆ ಶುಂಠಿ ಕೃಷಿಗೆ? ಶುಂಠಿ ಅಂದ ತಕ್ಷಣ ಅದು ಭೂಮಿ ಒಂದು ಸ್ವಲ್ಪ ಲೂಸ್ ಆಗಿರೋ ಮಣ್ಣು, ಸಡಿಲವಾಗಿರೋ ಮಣ್ಣು ಇದ್ರೆ ಒಳ್ಳೆಯದು. ಮರಳು ಮಿಶ್ರಿತ ಮಣ್ಣು, ಕೆಂಪು ಮಣ್ಣು, ತುಂಬ ನೀರು ನಿಲ್ಲುವಂಥ ಮಣ್ಣುಗಳಲ್ಲಿ ಶುಂಠಿ ಅಷ್ಟಾಗಿ ಬರುವುದಿಲ್ಲ. ಆದರೆ ಮಣ್ಣು ಫಲವತ್ತಾಗಿರಬೇಕು, ಮಣ್ಣು ಫಲವತ್ತಾಗಿರಬೇಕು, ಅದ್ರ ಜೊತೆಗೆ ಒಂದು ನೀರು ಬಸಿಯೋ ನೀರು ಬಸಿಯೋ ಅಂತ ಮಣ್ಣಾಗಿರಬೇಕು. ಸೊ ನೀರು ನಿಲ್ಲಬಾರ್ದು. ಆದ್ರಿಂದ ಏನು ಮಾಡ್ತಾರೆ ಅಂದರೆ ಗದ್ದೆ ಮಣ್ಣು, ಗದ್ದೆಯಲ್ಲಿ ತುಂಬ ಚೆನ್ನಾಗಿ ಶುಂಠಿ ಬರುತ್ತೆ ಅಂತಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಚರಂಡಿ ಮಾಡ್ತಾರೆ, ವರ್ಷ ಎಲ್ಲ ನೀರಿನ ಅಂಶ ಇರುತ್ತೆ, ಶುಂಠಿನೂ ಹಂಗೆ ಚೆನ್ನಾಗಿ ಜಾಸ್ತಿ ಬೆಳೆಯುತ್ತೆ. ಅಂದರೆ ಬಸಿಗಾಲುವೆ ಮಾಡ್ಕೋಬೇಕು, ಬಸಿಗಾಲುವೆಯನ್ನು ಮಾಡಲೇಬೇಕು. ಒಂಥರ ನೀರು ಯಾವುದೇ ಕಾರಣಕ್ಕೂ ನಿಲ್ದಂಗೆ ಮಾಡಿದ್ರೆ ಮಾತ್ರ ಶುಂಠಿ ಬೆಳೀಲಿಕ್ಕೆ ಸಾಧ್ಯತೆ. ರೋಗ ನಿರ್ವಹಣೆ ಅಂತ ಹೇಳಿದರೆ ಶುಂಠಿಯಲ್ಲಿ ಬಸಿಗಾಲುವೆ, ಮತ್ತು ಬೀಜವನ್ನು ಟ್ರೀಟ್ ಮಾಡಿಕೊಂಡು ಹಾಕೋದ್ರಿಂದನೇ ನಾವು ರೋಗವನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಬಸಿಗಾಲುವೆ ಮಾಡದೇ ಇದ್ದರೆ ಶುಂಠಿ ರೋಗ ನಿಯಂತ್ರಣ ಬಹಳ ಕಷ್ಟ. ಇನ್ನು ಹವಾಗುಣ ಹೇಗಿದ್ರೆ ಒಳ್ಳೆಯದು ಅಂತ? ಹವಾಗುಣ ಅಂತ ಹೇಳಿದರೆ ಶುಂಠಿಯನ್ನು ನಾವು ಹಿಂದೆ ಎಲ್ಲ ಮಳೆ ಆಧಾರಿತವಾಗಿ ಬೆಳೀತಾ ಇದ್ವಿ, ಮೇನಲ್ಲಿ ಸೋಯಿಂಗ್ ಮಾಡಿ, ಅಷ್ಟಾಗಿ ಇಳುವರಿ ಏನು ಜಾಸ್ತಿ ಬರ್ತಾ ಇರಲಿಲ್ಲ. ಸೊ ಇತ್ತೀಚಿನ ವರ್ಷಗಳಲ್ಲಿ ಏನಾಯಿತು ಅಂತ ಹೇಳಿದರೆ ಫೆಬ್ರವರಿ 15ಕ್ಕೇ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಇನ್ನೇನು ಬಿಸಿಲು ಅಂದರೆ ಚಳಿ ಬಿಟ್ಟಿರುತ್ತೆ, ಮತ್ತು ಬೇಸಿಗೆಗೆ ಹೋಗ್ತಾ ಇರ್ತೀವಿ. ಸೊ ಅದು ಅವಾಗ ಹಾಕಿದರೆ ಚೆನ್ನಾಗಿ ಹುಟ್ಟುತ್ತೆ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮೊಳಕೆ ಬರುತ್ತೆ. ನೀರಿನ ಅಂಶ ಇರಬೇಕು, ಅಂದರೆ ನೀರಾವರಿ ಇರಬೇಕು, ನೀರಾವರಿ ಇರಲೇಬೇಕು. ಬೆಳಿಗ್ಗೆ ಒಂದ್ಸರಿ ಕೊಡಬೇಕು, ಸಾಯಂಕಾಲನೂ ಒಂದ್ಸರಿ ಕೊಡಬೇಕು. ಆ ಲೆವೆಲ್ಗೆ ನೀರಾವರಿ ವ್ಯವಸ್ಥೆ ಇದ್ದವರು ಶುಂಠಿಯನ್ನು ತುಂಬ ಚೆನ್ನಾಗಿ ಬೆಳೀತಿದ್ದಾರೆ. ಫೆಬ್ರವರಿ 15ರ ನಂತರ ಹಾಕ್ತಾರೆ. ಸೊ ಅದರಿಂದ ನೀರಾವರಿ ಆಧಾರಿತ ಕರ್ನಾಟಕದಲ್ಲಿ ಇವತ್ತು ಯಾರು ಬೆಳೀತಾ ಇದ್ದಾರೆ ಅಂದರೆ 90% ನೀರಾವರಿ ಆಧಾರಿತದಲ್ಲಿ ಶುಂಠಿಯನ್ನು ಬೆಳೀತಾರೆ. ಅದರಿಂದ ಇಳುವರಿಯನ್ನು ತುಂಬ ಚೆನ್ನಾಗಿ ತೆಗೀತಾರೆ, ಯಾಕೆಂದರೆ ಬೇಗ ಮಾಡಿರ್ತಾರೆ. ಸೊ ಅದಕ್ಕೆ ಎಲ್ಲ ಅದು ನೀರನ್ನು ಡೈಲಿ ಬೆಳಿಗ್ಗೆ ಸಾಯಂಕಾಲ ಕೊಟ್ಟಂಗೆ ಕೊಡ್ತಾರೆ. ಸೊ ನಾವು ವಾರಕ್ಕೆ ಒಂದಿನ ಕುಡಿ ಅಂತ ನಾವು ಹೇಳಿದ್ರು. ಸೊ ಆದರೂ ವಾತಾವರಣವನ್ನು ನೋಡಿಕೊಂಡು ಅವರು ಸಾಯಂಕಾಲ ನೀರು ಕೊಡ್ತಿರ್ತಾರೆ ಡೈಲಿ. ಸೊ ಅದರಿಂದ ಅವ್ರದ್ದು ಶುಂಠಿ ಬೇಗ ಮೊಳಕೆ ಬರುತ್ತೆ, ಬೇಗ ಬೆಳೆಯುತ್ತೆ. ಸೊ ಅದರಿಂದ ಬಿಸಿಲಿನ ವಾತಾವರಣ ಶುಂಠಿಗೆ ಅಷ್ಟೇನು ಸೂಕ್ತ ಅಲ್ಲ. ನೀರನ್ನು ಕೊಡೋದ್ರಿಂದ ಬಿಸಿಲಿನ ವಾತಾವರಣದಲ್ಲಿ ಚೆನ್ನಾಗಾಗುತ್ತೆ. ಏನಾದರೂ ನೀರು ಕೊಡಲಿಲ್ಲ ಅಂದರೆ ಕರಗೇ ಹೋಗ್ಬಿಡುತ್ತೆ, ಹುಟ್ಟೋದೇ ಇಲ್ಲ. ನೋಡ್ತೇವೆ ಸೂಕ್ಷ್ಮ ಯಾವುದೋ ಬೋರ್ವೆಲ್ ಮೇಲೆ ಆಧಾರಿತವಾಗಿ ಶುಂಠಿಯನ್ನು ಹಾಕಿರ್ತಾರೆ, ಬೋರ್ವೆಲ್ಲಲ್ಲಿ ನೀರು ಬರಲ್ಲ ಅಂದರೆ ಆ ಶುಂಠಿ ಹುಟ್ಟೋದೇ ಇಲ್ಲ. ಲಾಸ್ಟಿಗೆ ನಾವೇ ಹೇಳ್ತಿರ್ತೀವಿ, ಸರ್ ನೀವು ನೀರು ಗ್ಯಾರಂಟಿ ಮಾಡ್ಕೊಂಡು ಹಾಕಬೇಕಿತ್ತು, ಒಂದು 15 ದಿನ ನೀರು ಕೊಡಲಿಲ್ಲ ಸರ್, ನೀರು ಇರಲಿಲ್ಲ ಅಂತಾರೆ. ಅವಾಗ ಏನಾಗಿರುತ್ತೆ ಅಂದರೆ ಅದು ಹುಟ್ಟೋದ್ ಬದಲು ಕರಗಿ ಹೋಗ್ಬಿಡುತ್ತೆ. ತೆಕ್ಕೆಗೆ ಶುಂಠಿ ಒಳಗಿರೋ ನೀರೀಚೆ ಬಂದು ಅದು ಲಾಸ್ಟಿಗೆ ಅದು ಒಂಥರ ಕರಗೋಗುತ್ತೆ. ಸೊ ಇದು ಏನು ಹೇಳ್ತಾರೆ ಅಂದರೆ ಆಸ್ಮಾ ರಿವರ್ಸ್ ಆಸ್ಮಾಸಿಸ್ ಅಂತಾರೆ. ಸೊ ನೀರು ಯಾವಾಗಲೂ ಹೆಚ್ಚಿಗೆ ಇರೋ ಪ್ರದೇಶದಿಂದ ಕಡಿಮೆ ಪ್ರದೇಶಕ್ಕೆ ಹೋಗುತ್ತೆ. ಅಂದರೆ ಒಂಥರ ಒಣಗದಂಗೆ ಆಗುತ್ತೆ. ಹಾಂ, ಶುಂಠಿಯಲ್ಲಿ ಜಾಸ್ತಿ ಮಾಯಿಶ್ಚರ್ ಇರುತ್ತೆ, ಭೂಮಿಯಲ್ಲಿ ಇರೋದಿಲ್ಲ, ಅದು ಭೂಮಿ ಎಳ್ಕೊಂಡ್ಬಿಡುತ್ತೆ. ಅವಾಗ ಶುಂಠಿ ಒಣಗೋಗ್ಬಿಡುತ್ತೆ ಅಥವಾ ಸೊಕ್ಕೋಗ್ಬಿಡುತ್ತೆ ಆ ರೀತಿ. ಇನ್ನು ಈ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಾಗೆ ಸೂಕ್ತವಾದಂಥ ತಳಿಗಳು ಯಾವ್ಯಾವು ಅಂತ, ಶುಂಠಿ ತಳಿಗಳು? ಶುಂಠಿ ತಳಿಗಳು ಅಂತ ಹೇಳಿದರೆ ರೈತರು ಬೆಳೀತಾ ಇರೋ ತಳಿ ರಿಯೋಡಿ ಜನರು ಅಂತೇಳಿ, ಅದು ಒಂದು ವೆಜಿಟಬಲ್ ಜಿಂಜರು, ಮತ್ತು ಅದು ದಪ್ಪವಾಗಿ ಚೆನ್ನಾಗಿ ಬರುತ್ತೆ, ಇಳುವರಿನೂ ಜಾಸ್ತಿ ಬರುತ್ತೆ, ಮತ್ತು ಗೊಬ್ಬರ ಕೊಟ್ಟಷ್ಟು ಅಥವಾ ನೀರು ಗೊಬ್ಬರ ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ಇಳುವರಿ ಬರುವಂಥ ಒಂದು ತಳಿ. ಆದ್ದರಿಂದ ರೈತರು ಅದನ್ನೇ ಪ್ರಿಫರ್ ಮಾಡಿದ್ದಾರೆ. ಸೊ ಅದನ್ನು ಮತ್ತೆ ಇನ್ನೊಂದು ಏನಂದರೆ ಅದ್ರದ್ದು ಬೀಜ ಎಲ್ಲೋ ಒಂದು ಕಡೆ ಸಿಗ್ತಾ ಇರುತ್ತೆ ಎಲ್ಲರೂ. ನಾನು ಶುಂಠಿ ಹಾಕಬೇಕು ಅಂದರೆ ಎಲ್ಲೋ ಹುಡ್ಕೊಂಡು ಹೋದರೆ ಅದೇ ಸಿಗೋದು, ಅದರಿಂದನೇ ಅದನ್ನು ಹಾಕ್ಲಿಕ್ಕೆ ಹೋಗ್ತಾರೆ. ಸೊ ತಳಿಗಳು ಅಂದ್ರಿಂದ ನಮ್ಮ ಸಂಸ್ಥೆಗಳಿಂದ ತಳಿಗಳನ್ನು ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಸೊ ಈ ತಳಿಗಳಿಗೆ ಸ್ವಲ್ಪ ರೋಗ ಬರೋದು ಕಡಿಮೆ. ನಮ್ಮ ಸಂಸ್ಥೆಯಿಂದ ಒಂದು ಒಳ್ಳೆಯ ತಳಿ ಅಂದರೆ ASR ವರದ ಅಂತ ನಾವು ರಿಲೀಸ್ ಮಾಡಿದ್ದೇವೆ. ಸುಮಾರು ಒಂದು 22 ಟನ್ನಷ್ಟು ಒಂದು ಹೆಕ್ಟೇರ್ಗೆ ಇಳುವರಿ ಬರುತ್ತೆ. ಅದಕ್ಕೆ 200 ದಿನ ಬೇಕಾಗುತ್ತೆ. ಒಣ ಇಳುವರಿ ಬಂದು 20% ಅಂದರೆ ಇದನ್ನು ಡ್ರೈ ಜಿಂಜರ್ ಆಗಲೂ ಮಾತು ನಾವು ಮಾಡ್ಬೋದು. ಸೊ ನಾರಿನಾಂಶ ಬಂದು 4.5% ಇರುತ್ತೆ. ಒಲಿಯೋರೈಸಿನ್ ಬಂದು 6.7% ಇರುತ್ತೆ. ಎಣ್ಣೆ ಅಂಶ ಬಂದು 1.8. ಸೊ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಆಗಿರುವ ತಳಿಗಳು ಈ ರೀತಿ ಇದ್ದಾವೆ. ಸೊ ಮತ್ತೆ ನಮ್ಮಿಂದ ASR ಮಹಿಮಾ ಅಂತ ಬಿಡುಗಡೆ ಮಾಡಿದ್ದಾವೆ, ASR ರಜೇತ ಅಂತ. ಇವೆಲ್ಲ ಒಂದು ಸ್ವಲ್ಪ ರೈಸೋಂಬು ಬೋಲ್ಡ್ ಆಗಿದೆ, ರೋಗ ಕಡಿಮೆ ಬರ್ತವೆ. ಆದರೆ ಇಳುವರಿಯನ್ನು ತಗೊಂಡಾಗ ರಿಯೋಡಿ ಜನರಿಗೆ ನಾವು ಕಂಪೇರ್ ಮಾಡಲಿಕ್ಕೆ ಹೋದಾಗ, ಸೊ ಇದು ಬೋಲ್ಡ್ ರೈಸೋಮ್ ಆಗಿರೋದ್ರಿಂದ ಸ್ವಲ್ಪ ನಾರಿನಂಶನೂ ಜಾಸ್ತಿ ಇರೋದ್ರಿಂದ ಸೊ ಅಷ್ಟು ಇಳುವರಿ ಬರಲ್ಲ ಅಂತಾರೆ ರೈತರು. ಸೊ ಆವಾಗ ಏನಾಗುತ್ತೆ ಅಂದರೆ ಇದು ಗಟ್ಟಿ ಇರುತ್ತೆ, ರೋಗ ಬರೋದಿಲ್ಲ. ಕೆಲವು ರೈತರು ಇದನ್ನೇ ಬೇಕು ಅಂತ ಬಂದು ತೊಗೊಂಡು ಹೋಗ್ತಿದ್ದಾರೆ. ಸೊ ಕೆಲವು ರೈತರು ನಮ್ಮದು ಇಳುವರಿ ಅಷ್ಟು ಬರಲಿಲ್ಲ ಸರ್ ರಿಯೋಡಿ ಥರ. ಸೊ ರಿಯೋಡಿ ಒಂದು ವೆಜಿಟಬಲ್ ಜಿಂಜರು, ಇದು ಒಂದು ಎರಡಕ್ಕೂ ಆಗುತ್ತೆ, ವೆಜಿಟಬಲ್ಗೂ ಯೂಸ್ ಮಾಡ್ಬೋದು ಮತ್ತು ಒಣಶುಂಠಿ ಯೂಸ್ ಮಾಡ್ಬೋದು. ಇವು ಮೂರು ತಳಿಗಳು. ಇತ್ತೀಚೆಗೆ ನಾವು ASR ವಜ್ರ ಅಂತ ಒಂದು ತಳಿ ದಪ್ಪ ರೈಸೋಮ್ ಇದೆ, ಸೊ ಅದನ್ನು ಸುಧಾ ನಾವು ಬಿಡುಗಡೆ ಮಾಡಿದ್ದೇವೆ. ಸೊ ಈ 4 ತಳಿಗಳು ಸೂಕ್ತವಾದ ತಳಿಗಳು ಕೊಡಗು ಜಿಲ್ಲೆಗೂ, ಕೊಡಗು ಜಿಲ್ಲೆಗೂ ಸೂಕ್ತ ಆಗಿದೆ. ನಾವು ಆಗಲೇ ಕೊಡಗು ಜಿಲ್ಲೆಯಲ್ಲಿ ASR ವರದವನ್ನು ಲೈಸೆನ್ಸ್ ಕೊಟ್ಟು ಕೆಲವು ರೈತರಲ್ಲಿ ಬೆಳೆಸಿದ್ದಾವೆ, ASR ಮಹಿಮವನ್ನು ಕೊಟ್ಟಿದ್ದಾವೆ, ASR ರಜೇತವನ್ನು ಕೊಟ್ಟು ಸೊ ಅದನ್ನೆಲ್ಲ ನೋಡಿದ್ದಾವೆ. ನಾವು ಒಂದು 3-4 ರೈತರಿಗೆ ಲೈಸೆನ್ಸ್ ಕೊಡ್ತಿದ್ದೇವೆ, ಬೆಳೆದು ಅವ್ರು ಬೆಳೆದು ನಮಗೆ ಕೊಡಬೇಕು, ಒಂದು ರೇಟನ್ನು ಫಿಕ್ಸ್ ಮಾಡಿರ್ತವೆ. ಆ ರೇಟಲ್ಲಿ ಅವತ್ತು ಅಥವಾ ಅವತ್ತು ಮಂಡಿ ರೇಟ್ ಏನಿರುತ್ತೆ ಅದಕ್ಕೆ ನಾವೇ ಬೈ ಮಾಡ್ತೇವೆ. ಅದರಿಂದ ನಾವು ಬೈ ಮಾಡಿ ಬೇರೆ ರೈತರಿಗೆ ನಾವು ಬೀಜವನ್ನು ಕೊಡಲಿಕ್ಕೆ, ಈಗ ನಮ್ಮ ಸಂಸ್ಥೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೇಕಾದಷ್ಟು ಬೀಜವನ್ನು ಮಾಡಲೋ ಅಂತ ವ್ಯವಸ್ಥೆಗೆ ಆಗೋದಿಲ್ಲ, ಕಷ್ಟ ಆಗುತ್ತೆ, ಕಷ್ಟ ಆಗ್ತಾ ಇದೆ. ಅದರಿಂದ ರೈತರಿಗೆ ಕೊಡ್ತಾ ಇದ್ದೀವಿ, ನೀವೇ ಬೆಳೆದು ಅದನ್ನು ಮತ್ತೆ ವಾಪಸ್ ನಮಗೆ ಕೊಡಿ, ನಮಗೆ ಕೊಡಿ, ಅದನ್ನು ನಾವು ತಗೊಂಡು ಬೇರೆ ರೈತರುಗಳಿಗೆ ಕೊಡೋಕ್ಕಾಗುತ್ತೆ. ಆ ವ್ಯವಸ್ಥೆಯಲ್ಲಿ ನಾವು ಅಪಂಗ್ಲದಲ್ಲೂ ಶುರು ಮಾಡಿದ್ದೇವೆ. ಸೊ ಅದು ಈಗ ನಡೀತಾ ಇದೆ. ಅಂದರೆ ಈಗ ನೀರಾವರಿ ಆಶ್ರಯದಲ್ಲಿ ಈ ಶುಂಠಿ ಬೆಳೆ ಪ್ರಾರಂಭ ಮಾಡಬೇಕು ಅಂದರೆ ಯಾವ ತಿಂಗಳುಗಳು ಸೂಕ್ತ ಅಂತೀರಿ? ನೀರಾವರಿ ಆಶ್ರಯ ಅಂದ ತಕ್ಷಣ ಫೆಬ್ರವರಿ 15 ಮೇಲೆ. ಈಗಾಗಲೇ ಲಾಸ್ಟು ಆಗಲೇ ಶುಂಠಿಯನ್ನು ತೆಗೆದಿರ್ತಾರೆ ಅಥವಾ ಬಿಟ್ಕೊಂಡಿರ್ತಾರೆ. ಈಗಾಗಲೇ ಒಂದು 10-15 ದಿನದಿಂದ ಶುಂಠಿಯನ್ನು ತೆಗಿತಿದ್ದಾರೆ, ಅಂದರೆ ಜನವರಿ ಮೇಲೆ ಶುಂಠಿಯನ್ನು ಡಿಸೆಂಬರ್ ನಂತರ ತೆಗಿತಾರೆ. ಸೊ ರೇಟ್ ಕಡಿಮೆ ಇದೆ ಅಂತ ಹೇಳಿ ಇನ್ನೂ ಭೂಮಿಯಲ್ಲಿ ಬಿಟ್ಟಿರ್ತಾರೆ. ಸೊ ಈಗ ಅವರು ಬೀಜಕ್ಕೆ ಬೇಕಾದರೆ ತಗೋಬೋದು, ಬೀಜಕ್ಕೆ ಬೇಕಾದರೆ ರೋಗ ಇಲ್ಲದಂತಹ ಪ್ರದೇಶಗಳಿಂದ ಬೀಜದ ಶುಂಠಿಯನ್ನು ತಗೊಬೇಕು. ಅಂದರೆ ಫೆಬ್ರವರಿ ಮಧ್ಯದಿಂದ ಪ್ರಾರಂಭ ಮಾಡ್ಬೋದು, ಮಾಡ್ಬೋದು ಬಿತ್ತನೆಗೆ. ಹಾಂ, ಎಲ್ಲಿವರೆಗೂ ಮಾಡ್ಬೋದು ನೀರಾವರಿ ಇದ್ದರೆ? ನೀವು ಫೆಬ್ರವರಿ ಮಾರ್ಚಲ್ಲಿ ಮಾಡ್ಬೋದು. ನೀರಾವರಿ ಇಲ್ಲ ಅಂತ ಹೇಳಿದ್ರೆ ಮೇನಲ್ಲೇ ಸೋಯಿಂಗ್ ಆಗೋದು, ಮೇ ಗಂಟನ್ನು ಸೋಯಿಂಗ್ ಮಾಡ್ಬೋದು. ಖುಷ್ಕಿ ಖುಷ್ಕಿಯಲ್ಲಿ ಮೇನಲ್ಲೇ, ಯಾಕಂದರೆ ಮಳೆ ಬಿದ್ದ ಮೇಲೆ. ಸೊ ಮಳೆ ಇನ್ನೇನು ಗ್ಯಾರಂಟಿ, ಮಳೆ ಹಿಡಿಯುತ್ತೆ ಅಂದಾಗ ಮಾತ್ರ ಶುಂಠಿಯನ್ನು ಹಾಕಬೇಕು ಮಳೆ ಆಧಾರಿತ ಆದರೆ. ಯಾಕೆಂತ ಹೇಳಿದರೆ ಬೀಜವನ್ನು ಹಾಕಿದ್ಮೇಲೆ ಭೂಮಿಯಲ್ಲಿ ಮಾಯಿಶ್ಚರ್ ಇಲ್ಲದೇ ಇದ್ದರೆ ಬೀಜ ಏನು ಸುಕ್ಕಟ್ಬಿಡುತ್ತೆ, ಸುಕ್ಕಟ್ಬಿಡುತ್ತೆ ಅಥವಾ ಅದರ ತೇವಾಂಶ ಕಳ್ಕೊಳ್ಳುತ್ತೆ, ತೇವಾಂಶ ಕಳ್ಕೊಂಡ್ಬಿಡುತ್ತೆ. ಅದರಿಂದ ಒಣ ಭೂಮಿಗೆ ಶುಂಠಿಯನ್ನು ಹಾಕೋಕ್ಕಾಗುವುದಿಲ್ಲ. ಕಟ್ ಮಾಡಿರ್ತವೆ, ಹಾಗೆ ಇಟ್ಟಿದ್ರೆ ಏನಾಗಲಿಕ್ಕಿಲ್ಲ. ನಾವು ಕಟ್ ಮಾಡಿರೋದ್ರಿಂದ ಕಟ್ ಮಾಡಿರೋ ಪೋರ್ಷನಿಂದ ನೀರು ಗೆಡ್ಡೆಯಿಂದ ನೀರು ಈಚೆ ಬಂದ್ಬಿಡುತ್ತೆ. ಸೊ ಅದರಿಂದ ನಾವು ಅದನ್ನ ಮಾಡಲಿಕ್ಕಾಗಲ್ಲ. ಸೊ ಮಳೆ ಆಧಾರಿತ ಆದರೆ ಮೇನಲ್ಲಿ, ಸೊ ನೀರಾವರಿ ಆಧಾರಿತ ಅಂದರೆ ಫೆಬ್ರವರಿ 15 ಮೇಲೆ ಹೇಳ್ತಾರೆ, 15 ಅಥವಾ ಫೆಬ್ರವರಿ 8 ಮಾಡೋದು ಸೂಕ್ತ. ಇನ್ನು ಶುಂಠಿ ಗಡ್ಡೆಗಳು ಸಾಮಾನ್ಯವಾಗಿ ಮಣ್ಣಲ್ಲಿ ಅಭಿವೃದ್ಧಿ ಆಗೋದ್ರಿಂದ ಜಮೀನನ್ನು ನಾವು ಸರಿಯಾಗಿ ತಯಾರು ಮಾಡ್ಕೋಬೇಕಾಗತ್ತೆ. ಜಮೀನಿನ ಸಿದ್ಧತೆ ಹೇಗಿರಬೇಕು ಅಂತ? ಜಮೀನಿನ ಸಿದ್ಧತೆ ಅಂತ ಹೇಳಿದ್ರೆ ಚೆನ್ನಾಗಿ ಉಳುಮೆ ಮಾಡಬೇಕು. ಇತ್ತೀಚೆಗೆ ಎಲ್ಲರೂ ಟ್ರ್ಯಾಕ್ಟರ್ಗಳನ್ನು ಉಪಯೋಗಿಸ್ಕೊಂಡು ಉಳ್ತಾ ಇದ್ದಾರೆ. ಒಂದು 3-4 ಸಾರಿ ಉಳುಮೆ ಮಾಡಿ ಒಳ್ಳೆ ಟಿಲ್ತ್ ಬರಬೇಕಂತಾರೆ, ಒಳ್ಳೆ ಅದ ಬರಬೇಕು. ಅನಂತರ ಚರಂಡಿ ಮಾಡ್ಕೊಬೇಕು, ಅದೇ ಟ್ರ್ಯಾಕ್ಟರ್ಗಳನ್ನು ಉಪಯೋಗಿಸ್ಕೊಂಡು ಅಥವಾ ಬಸಿಗಾಲುವೆಗಳನ್ನು ಮಾಡ್ಕೊಬೇಕು. ಸೊ ಬಸಿಗಾಲುವೆ ಮಾಡಿಕೊಂಡು ಮಡಿಗಳನ್ನು ಮಾಡ್ಕೊಬೇಕು, ಏರುಮಡಿಗಳನ್ನು ಮಾಡಿಕೊಂಡು ಅನಂತರ ಅವರು ಸಣ್ಣ ಗೊಬ್ಬರವನ್ನು ಹಾಕ್ಬೇಕಾದ್ರೆ ಹಾಕ್ಬೋದು, ಅಥವಾ ಗುಂಡಿಗೆನೆ ಪುಡಿ ಮಾಡಿದ ಸಾವಯವ ಗೊಬ್ಬರವನ್ನು ಹಾಕಿ ರೆಡಿ ಮಾಡಿಕೊಂಡು ಇನ್ನೊಂದು ಕಡೆ ಬೀಜವನ್ನು ಅವರು ಆಗಲೇ ತೆಗೆದುಕೊಂಡಿದ್ದು, ಬೀಜವನ್ನು ಆಗಲೇ ಅವರು ಟ್ರೀಟ್ ಮಾಡಿಕೊಂಡಿರಬೇಕು. ಸೊ ಅಂದರೆ ಬೀಜವನ್ನು ಉಪಚಾರ ಮಾಡಿರಬೇಕು, ಬಿತ್ತನೆ ಬೀಜವನ್ನು. ಬಿತ್ತನೆ ಬೀಜವನ್ನು ತೆಗೆಯೋದು ಅಂತ ಹೇಳಿದರೆ ನಾರ್ಮಲಿ ಅವರು ನವಂಬರ್ ಡಿಸೆಂಬರ್ ಮೇಲೆ ತೆಗೆದಿರ್ಬೋದು, ಅದನ್ನು ತೆಗೆದು ಅದನ್ನು ಉಪಚಾರ ಮಾಡಿ ಇಟ್ಕೊಂಡಿರ್ಬೋದು. ಅಂದರೆ ಬಿತ್ತನೆ ಗಡ್ಡೆಗಳ ಆಯ್ಕೆನೂ ಬಹಳ ಮುಖ್ಯ ಅಲ್ವಾ? ಬಹಳ ಮುಖ್ಯ. ರೋಗ ಬರದೇ ಇರುವಂತಹ ತೋಟಗಳಿಂದ ಬಿತ್ತನೆ ಗಡ್ಡೆಯನ್ನು ತಗೋಬೇಕು. ಯಾರಿಗಾದರೂ ಬಿತ್ತನೆ ಬೇಕು ಅಂತ ಇದ್ರೆ ಮೊದಲೇ ತೋಟ ಹೋಗಿ ನೋಡ್ಕೊಂಡಿರ್ಬೇಕು. 3 ತಿಂಗಳು ಮೊದಲೇ ನೋಡಿದರೆ ಸೊ ಆ ತೋಟದಲ್ಲಿ ರೋಗ ಇರಲಿಲ್ಲ, ಆದ್ದರಿಂದ ಅವರು ಬಿತ್ತನೆ ಬೀಜವನ್ನು ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು. ಸೊ ಅದು ಒಂದು. ಎರಡನೇದು ಬಿತ್ತನೆ ಬೀಜವನ್ನು ಸರಿ ಮಾಡ್ಕೋಬೇಕು, ಅಂದರೆ ಉಪಚಾರ ಮಾಡ್ಕೊಬೇಕು. ಏನರಿಂದ ಅಂತ ಹೇಳಿದರೆ ರೋಗ ಮತ್ತು ಕೀಟ ಬರೋ ಸಾಧ್ಯತೆ ಇದೆ. ಸೊ ಆದ್ದರಿಂದ ಅದನ್ನು ನಾವು ಒಂದು ಇತ್ತೀಚೆಗೆ ಇಂದ ಹೋದ ವರ್ಷ ಒಂದು ರೋಗ ಬೇರೆ ಬಂತು, ಎಲೆ ಚುಕ್ಕೆ ರೋಗ ಅಥವಾ ಬ್ಲಾಸ್ಟ್ ಟೈಪ್ ರೋಗ, ಬೆಂಕಿ ರೋಗ ಥರ ಬಂದುಬಿಡ್ತು. ಸೊ ಆದ್ದರಿಂದ ನಾವು ಈ ವರ್ಷ ಯಾರು ಬಿತ್ತನೆ ಬೀಜವನ್ನು ಮಾಡ್ತಾ ಇದ್ದೀರಿ ಅವರು ಆ ಬಿತ್ತನೆ ಬೀಜವನ್ನು ರೆಡಿ ಮಾಡಿಕೊಂಡು, ನಾರ್ಮಲಿ ಏನಂದರೆ 15-20 ಗ್ರಾಮ್ ಇರುತ್ತೆ ಒಂದು ಬೀಜ, ಸೊ ಮಿನಿಮಮ್ 2-4 ಬಡ್ಡಿ ಇರಬೇಕು ಮೊಗ್ಗುಗಳು. ಸೊ ಆ ಬೀಜವನ್ನು ತಗೊಂಡು ಫಸ್ಟು ಪ್ರೊಪೋಕೋನಜಾಲ್ನಲ್ಲಿ ಹದ್ದಬೇಕು, ಅಂದರೆ ಟಿಲ್ಟ್ ಅಂತ ಏನೋ ಮಾರ್ಕೆಟಲ್ಲಿ ಸಿಗುತ್ತೆ, ಸೊ ಅದು 1 ml/L ಹಾಕಿ 30 ನಿಮಿಷ ಬಿಡಬೇಕು ಆ ಗೆಡ್ಡೆಯನ್ನು. ಅನಂತರ ಏನು ಮಾಡಬೇಕು, ಅದೇ ಗೆಡ್ಡೆಯನ್ನು ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್, ಸೊ ಅದು 1.2 g/L, ಅದರಲ್ಲಿ ಇನ್ನೊಂದು 20 ನಿಮಿಷ ಬಿಟ್ಟು ಇಟ್ಕೋಬೇಕು. ಸೊ ಅನಂತರ ಕ್ವೀನಲ್ ಪಾಸ್ ಅಂತ ಬರೀ ಇನ್ಸೆಕ್ಟಿಸೈಡ್ 1 ml/L, ಅದರಲ್ಲಿ ಒಂದು 20 ನಿಮಿಷ ಇಡಬೇಕು. ಸೊ ಬೇರೆ ಬೇರೆ ಮಾಡಿದರೆ ಒಳ್ಳೆಯದು. ಸೊ ನೀವು ಮಿಕ್ಸ್ ಮಾಡೋಂಗಿದ್ರೆ ಫಂಗಿಸೈಡ್ ಮಿಕ್ಸ್ ಮಾಡಬೇಡಿ, ಪ್ರೊಪೋಕೋನಸಲನ್ನು ಸಪ್ರೇಟಾಗಿ ಮಾಡಿ. ಮೆಟ್ಲಾಕ್ಸಿಲ್ ಮತ್ತು ಕ್ವಿನಾಲ್ಪಾಸನ್ನು ಮಿಕ್ಸ್ ಮಾಡೋರು ಇದ್ದಾರೆ, ಸೊ ಆ ಥರ ಬೇಕಾದ್ರೆ ಮಾಡಿ ಒಟ್ಟು ಆಲ್ಮೋಸ್ಟ್ ನಿಮಗೆ 30-50 ನಿಮಿಷ ಬೀಜೋಪಚಾರ ಮಾಡ್ಕೊಬೇಕು. ಮರಿಬೇಡಿ, ಯಾಕೆ ಅಂತ ಹೇಳಿದರೆ ಹೋದ ವರ್ಷ ಏನಾಯಿತು ಅಂದರೆ ಗೆಡ್ಡೆ ಬೆಳೀತಾ ಇತ್ತು, ಕೆಲವು ತೋಟಗಳಲ್ಲಿ ಎಲೆ ಚುಕ್ಕೆ ರೋಗ ಬಂದು ಬರ್ತಿತ್ತು, ಎಲೆ ಚಿಕ್ಕೆ ರೋಗ ಹಿಂದೆ. ಅದಕ್ಕೆ ನಾವು ಕಂಪ್ಯಾನಿಯನ್ನು ಅಥವಾ ಕಾರ್ಬನ್ಡೈಸಿಯಂ ಮ್ಯಾಂಕೋಸಬ್ ಮಿಕ್ಸ್ಚರ್ಗಳನ್ನು ಹೊಡಿತಿದ್ವಿ, ಸ್ಯಾಪ್ ಅಂತ ಇತ್ತು, ಈ ಥರ ಕೆಮಿಕಲನ್ನು ಹೊಡೆದು ಮ್ಯಾನೇಜ್ ಮಾಡ್ತಾ ಇದ್ವಿ. ಆದರೆ ಹೋದ ವರ್ಷ ಏನೇ ಹೊಡೆದ್ರೂ ಅದು ಬೇರೆ ರೋಗಾಣು ಆದ್ದರಿಂದ ಸೊ ಅದು ನಿಲ್ಲಿಲ್ಲ. ಸೊ ಆವಾಗ ಏನು ಮಾಡಿದರು, ಈಗ ಅದನ್ನು ನಾವು ತುಂಬ ಸ್ಯಾಂಪ್ಲಿಂಗ್ ಎಲ್ಲ ಮಾಡಿದ್ದಾವೆ, ಕೆಲವು ತೋಟಗಳಲ್ಲಿ 5ನೇ ವರ್ಷಕ್ಕೆ ಬಂದು ಅಲ್ಲಿ 30% ಇಳುವರಿ ಕಡಿಮೆ ಆಯಿತು. ಸೊ ಮುಂದಿನ ವರ್ಷ ಏನಾದರೂ ಇನ್ನೂ ಬೇಗ ಬಂದುಬಿಟ್ರೆ ನಿಮಗೆ ಇಳುವರಿನೇ ಬರುವುದಿಲ್ಲ. ಆದ್ದರಿಂದ ಸೀಡ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೇ ಪಿರಿಕ್ಯುಲೇರಿಯಾ ಅಂತ ಹೇಳಿಯೋದು ಫಂಗಸ್ಸು, ಸೊ ಅದನ್ನು ಕಂಟ್ರೋಲ್ ಮಾಡುವಂತಹ ಕೆಮಿಕಲ್ಲಿಂದನೇ ಟ್ರೀಟ್ ಮಾಡಿರಬೇಕು. ಅದನ್ನು ಪ್ರೊಪೋಕೋನೋಸಾಲ್ ಅಂತ ಹೇಳ್ತೇವೆ, ಈ ಲೋಕಲ್ಲಾಗಿ ಟಿಲ್ಟ್ ಅಂತ ಕೆಲವು ಕಂಪ್ನಿಯವ್ರದ್ದು ಇದೆ, ಆ ಥರ ತುಂಬ ಕಂಪ್ನಿಗಳಿರ್ತವೆ. ಅದನ್ನು ಪ್ರೊಪೋಕೋನೋಸಾಲ್ ಅನ್ನೋದು ಕೆಮಿಕಲ್ಲು 1 ml/L. ಸೊ ಅದನ್ನು ನೀವು 20-30 ನಿಮಿಷ ಅದ್ದಿ ತೆಗಿಬೇಕು. ಸೊ ಆನಂತರ ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್ ಇದೆ, ಸೊ ಅದರಲ್ಲಿ ಒಂದು 20 ನಿಮಿಷ ತೆಗೆದು ಒಂದು ಮತ್ತೆ ಇದು ಗೆಡ್ಡೆಗೆ ಒಂದು ಸ್ಕೇಲ್ ಇನ್ಸೆಕ್ಟ್ ಬರುತ್ತೆ, ಅದು ಬರದಂಗೆ ನೀವು ಸೀ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಕ್ವಿನಾಲ್ ಪಾಸು ಕೀಟಗಳು. ಹಾಂ, ಈ 3 ಬೀಜದ ಲೆವೆಲಲ್ಲೇ ಬೀಜ ತೆಗೆದಿರನ್ನೇ ಮಾಡಬೇಕು ಅಂತಾರೆ. ನೀವು ಬೀಜ ಮಾಡ್ಕೊಂಡ ತಕ್ಷಣ ಅದನ್ನು ಆ ಥರ ಮಾಡಿ ಇಟ್ಕೋಬೇಕು. ಸೊ ಅನಂತರ ನೆಡೋದಿನೂ ಮಾಡಿ ಹಾಕಬೇಕು ಅಂತ. ಸೊ ಬೀಜೋಪಚಾರ 2 ಹಂತದಲ್ಲಿ ಮಾಡ್ತಾರೆ, ಬೀಜವನ್ನು ತೋಟದಲ್ಲಿ ತೆಗೆದ ದಿನ ಅದನ್ನ ಶೇಖರಣೆ ಮಾಡಲಿಕ್ಕೆ, ಶೇಖರಣೆ ಮಾಡಿ ಇನ್ನೇನು ನಾಳೆ ಹಾಕ್ತೀವಿ ಅಂದ್ರೂ ಮತ್ತೆ ಉಪಚಾರ ಮಾಡಿ ಹಾಕಿ ಅಂತ. ಅದಕ್ಕೆ ನಾವು ಮೊನ್ನೆ ಆಗಲೇ ಪ್ರೆಸ್ ನೋಟ್ ಎಲ್ಲ ಕೊಟ್ಟಿದ್ದೇವೆ ಈ ವರ್ಷ. ಸೊ ಈ ಥರ ನೀವು ಬೀಜೋಪಚಾರ ಮಾಡೋರು ಇದೊಂದನ್ನು ಅನುಸರಿಸ್ಕೊಳ್ಳೋದು ಒಳ್ಳೆಯದು, ಯಾಕೆ ಅಂತ ಹೇಳಿದರೆ ರೋಗ ಏನಾದರೂ ಬೇಗ ಬಂದುಬಿಟ್ರೆ ತುಂಬ ಲಾಸ್ ಆಗಿಬಿಡುತ್ತೆ ಅಂತ. ಸೊ ಲಾಸ್ಟ್ ಇಯರ್ ಗೊತ್ತಾಗಲೇ ಇಲ್ಲ ಅದು ಬಂತು. ಮತ್ತು ಕೆಲವು ತೋಟಗಳಿಗೆ ಹೋದಾಗ ಆ ಹೆಣ್ಮಕ್ಳೆಲ್ಲ ಹೇಳ್ತಾ ಇದ್ರು, ಸರ್ ನೆನ್ನೆ ಅಲ್ಲಿತ್ತು ಇವತ್ತು ಇಲ್ಲಿ ಬಂತು, ಹರಡ್ತಾ ಇರುತ್ತೆ, ಹರಡ್ತಾ ಇದೆ, ನಾಳೆ ನಮ್ಮ ತೋಟ ಎಲ್ಲ ಒಣಗೋಗ್ಬಿಡುತ್ತೆ ಸರ್ ಆ ಲೆವೆಲ್ಗೆ. ಪಾಪ ಕೆಲವರು ಅದ್ರ ಮೇಲೆ ಪಾಪ ಜೀವನ ಮಾಡ್ತಿರ್ತಾರೆ, ಆ ಭಯ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಅದು ಭಯ. ಮತ್ತೆ ಅವ್ರಿಗೆ ಮಾರದೇ ಇದ್ರೆ ನಾಳೆ ಮಾರ್ಬಿಡ್ತೀವಿ ಸರ್ ಅಂತ ಇದ್ರು. ಸೊ ನಾವ್ ಹೇಳ್ತಾ ಇದ್ವಿ, ನಾವೆಲ್ಲ ಹೋಗಿ ನೋಡೋ ಗೆಡ್ಡೆಗೇನು ಆಗಿಲ್ಲ, ಆಗ್ಲೇ 2 ತಿಂಗಳಿಂದ ನಾವೂ ಬಂದು ಸರ್ವೆ ಮಾಡ್ತಾನೆ ಇದ್ದೇವೆ. ನಾವು ತ ಗೆಡ್ಡೆ ಮನೆಗೆ ತಗೊಂಡೋಗಿ ಇಟ್ಕೊಂಡಿದ್ದಾವೆ, ಗೆಡ್ಡೆ ಏನಾಗಿಲ್ಲ, ಬಟ್ ಒಣಗೋಗ್ತಾ ಇತ್ತು. ನಾವೆಲ್ಲ ಮೇಲೆ ಏನು ಹಸಿರು ಭಾಗ ಯಾವುದು ಇರ್ತಾನೆ ಇರಲಿಲ್ಲ. ಸೊ ಅದರಿಂದ ಅದು ಸ್ವಲ್ಪ ಡೇಂಜರಸ್. ಮತ್ತು ಇತ್ತೀಚೆಗೆ ಅದು ಏನು ಅಂತ ಗೊತ್ತಾಗಿದೆ. ಸೊ ಅದಕ್ಕೆ ಆಧಾರ್ ಕೆಮಿಕಲ್ಸ್ಗಳು ಇದಾವೆ, ಉಪಚಾರ ಮಾಡ್ಕೊಬೇಕು. ಇನ್ನು ಈ ಬಿತ್ತನೆ ಗಡ್ಡೆಗಳನ್ನು ಎಷ್ಟು ಅಂತರದಲ್ಲಿ ನಾವು ಬಿತ್ತನೆ ಮಾಡ್ಕೋಬೇಕಾಗತ್ತೆ ಈ ಮಡಿನಲ್ಲಿ? ನಾರ್ಮಲ್ ಇನ್ನಂತ ಹೇಳ್ತಾರೆ 22 ಸೆಂಟಿಮೀಟರ್ ಒಂದು ಗೇಣು ಅಂದರೆ ಒಂದು ಮೀಟರ್ ಉದ್ದ ಅಗಲ ಇರುತ್ತೆ. ಮುಕ್ಕಾಲಡಿ ಒಂದು ಬೆಡ್ ಅಂತ ಹೇಳಿದರೆ 1 ಮೀಟರ್ ಇರುತ್ತೆ. ಸೊ 1 ಮೀಟ್ರಲ್ಲಿ 3 ಸಾಲುಗಳು ಬರ್ತವೆ. ಸೊ 3 ಸಾಲು ಅಂತ ಹೇಳಿದರೆ 22 ಸೆಂಟಿಮೀಟರ್ 22 ಸೆಂಟಿಮೀಟರ್ ಮುಕ್ಕಾಲಡಿಗೆ ಒಂದೊಂದು ನೀವು ಹಾಕ್ಕೊಬೇಕು. 3 ಅಡಿ 10 ಅಡಿ ಅಂತಾರೆ. ಆ ಥರ ಇಳಿಜಾರಿಗೆ ಅಡ್ಲಾಗಿ ಮಾಡಬೇಡಿ, ಇಳಿಜಾರು ಥರತೆ ಮಾಡಿ ಬೆಡ್ಗಳನ್ನು. ಅಡ್ಲಾಗಿ ಮಾಡಿದರೆ ನೀರು ಜಾಸ್ತಿ ಆಗುತ್ತೆ. ಶುಂಠಿಯಲ್ಲಿ ಅಡ್ಲಾಗಿ ಮಾಡಬಾರ್ದು. ಇಳಿಜಾರು ಹೆಂಗಿರುತ್ತೆ ಅದೇ ಥರ ಬೆಡ್ ಮಾಡಬೇಕು. ಮಾಡ್ಕೊಳ್ಳೋದ್ರೆ ಒಳ್ಳೇದು, ನೀರು ನಿಲ್ಬಾರ್ದು, ಕಡಿಮೆ ಆದಷ್ಟು ಒಳ್ಳೇದು ಅಂತ. ಒಳ್ಳೇದು ಯಾಕೆಂತ ಹೇಳಿದ್ರೆ ನಾವು ನೀರನ್ನ ಅಡ್ಡಲಾಗಿ ಮಾಡೋಕೆ ಹೋಗಿ ಬೆಟ್ಟುಗಳನ್ನು ಮಾಡಿದರೆ ನೀರು ನಿಲ್ತು ಕೆಲವು ಟೈಮಲ್ಲಿ, ಮತ್ತೆ ಚರಂಡಿಗಳನ್ನು ಮಾಡಬೇಕಾಗುತ್ತೆ. ಅದರಿಂದ ಕಾಫಿ ತೋಟಗಳಲ್ಲಿ ಆದಷ್ಟು ಇಳಿಜಾರಿಗೆ ಮಾಡಿದರೆ ಒಳ್ಳೆ, ಇಳಿಜಾರಿಂದ ಗುಂಟ ಮಾಡಬೇಕು. ಅದ್ರ ಜೊತೆಗೆ ಮಾಡಿದರೆ ಒಳ್ಳೇದು. ಆದರೆ ಮಣ್ಣು ಕೊಚ್ಚಣೆ ಆಗದಂಗೆ ನೋಡ್ಕೋಬೇಕು. ಮಚ್ಚಿಗೆಯನ್ನು ಮಾಡ್ಕೋಬೇಕು, ಭತ್ತದ ಹುಲ್ಲಿನಿಂದ ಮುಚ್ಚುತ್ತಾರೆ. ನಾವು ಶುಂಠಿಯನ್ನು ಹಾಕಿ ಇವಾಗ ಏನು ಮಾಡಿದ್ರೆ ಬಿತ್ತನೆ ಮಾಡೋದು ಅಂತ ಹೇಳಿದರೆ ಈಗಾಗಲೇ ಹೇಳಿದೆ, ನಾವು ಎಲ್ಲ ಭೂಮಿಯನ್ನು ಹದ ಮಾಡಿಕೊಂಡು ಅಲ್ಲಿ ಸಣ್ಣ ಸಣ್ಣ ಗುಂಡಿಗಳನ್ನು ತೆಗೆದು, ಸೊ ಆನಂತರ ಒಂದು ಗುಂಡಿಗೆ ಒಂದು ಇಡಿಯಷ್ಟು ಅಥವಾ ಒಂದು ಬಕ್ಸೆಯಷ್ಟು ಕಾಂಪೋಸ್ಟ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನು ಪುಡಿ ಮಾಡಿದ ಗೊಬ್ಬರ ಜಾಸ್ತಿ ಹಾಕ್ತಾರೆ. ಸೊ ಅದನ್ನು ಹಾಕಿ ಅದ್ರ ಮೇಲೆ ಶುಂಠಿಯನ್ನು ಹಾಕ್ತಾರೆ. ಹಾಕಿದಾಗ ಬೇಕಿದ್ರೆ ಒಂದು ಸ್ವಲ್ಪ ರಾಕ್ ಫಾಸ್ಫೇಟ್ ಹಾಕ್ಬೋದು, ಶಿಲಾರಂಜಕ. ಶಿಲಾರಂಜಕವನ್ನು ಹಾಕೋಬಹುದು. ಹಿಂದೆ ಎಲ್ಲ ನಾವು 4-8 ತಿಮ್ಮೆಟ್ ಅನ್ನು ಹಾಕ್ತಾ ಇದ್ವಿ, ಇತ್ತೀಚೆಗೆ ಬ್ಯಾನ್ ಮಾಡಿದ್ದಾರೆ. ಸೊ ನೀಮ್ ಕೇಕ್ ಅನ್ನು ಹಾಕೊಳ್ಳಿ, ಬೇವಿನ ಹಿಂಡಿಯನ್ನು ಹಾಕೊಳ್ಳಿ. ಸೊ ಅದನ್ನು ಹಾಕಿ ಅನಂತರ ಅದನ್ನು ಮಣ್ಣಿನಿಂದ ಮುಚ್ಚಿ, ಸೊ ಅನಂತರ ಅದ್ರ ಮೇಲೆ ಭತ್ತದ ಹುಲ್ಲು ಅಥವಾ ಯಾವುದಾದ್ರೂ ಒಣಗಿರುವಂತಹ ಸತ್ತೆ ಅಂದ್ರೆ ಕಾಡಲ್ಲಿ ಏನು ಸಿಗುತ್ತೆ ಎಲೆಗಳನ್ನು ಸುದಾ ಹಾಕಬಹುದು. ತೆಂಗಿನಲ್ಲೂ ಮಾಡಿ ನೋಡಿದ್ದೇವೆ ಆಗುತ್ತೆ, ಅಡಿಕೆ ಎಲೆಗಳಾಗುತ್ತೆ, ಫಾರೆಸ್ಟ್ ಅಲ್ಲಿ ಏನು ಸಿಗುತ್ತೆ ಒಣದ್ದು ಆ ವಸ್ತುಗಳನ್ನು ಹಾಕಬಹುದು. ಸೊ ಒಟ್ಟು ಮುಚ್ಚಬೇಕು. ಹುಲ್ಲುಗಳಾದ್ರೆ ಒಂದು ಸ್ವಲ್ಪ ಈಸಿ, ಹರಡಲಿಕ್ಕೆ ಈಸಿ ಆಗುತ್ತೆ, ಮತ್ತೆ ಗಾಳಿಗೆ ಹಾರಿ ಹೋಗುದಿಲ್ಲ. ಸೊ ಬೇರೆದ್ದು ಆದ್ರೆ ಹಾರೋಗೋ ಚಾನ್ಸಸ್ ಇರುತ್ತೆ ಎಲೆಗಳಾದ್ರೆ. ಸೊ ಮುಚ್ಚಿಗೆ ಬಹಳ ಮುಖ್ಯ. ಮುಚ್ಚಿಗೆ ಮಾಡಿಬಿಟ್ಟು ನೀರು ಚೆನ್ನಾಗಿ ಕೊಡಬೇಕು. ಆ ಬೆಡ್ಡು ನೆನೆಯುವಷ್ಟು ನೀರು ಕೊಡಬೇಕು. ನೀರನ್ನು ಕಡಿಮೆ ಮಾಡಿದಷ್ಟು ನಿಮಗೆ ಮೊಳಕೆ ಹೊಡೆಯೋದು ಕಡಿಮೆ. ಮೊದಲು 1 ತಿಂಗಳಂತೂ ನೀವು ಡೈಲಿ ಫಸ್ಟ್ ಒಂದು 3-3 ಗಂಟೆ ಮಾಡಿಬಿಟ್ಟು, ಸೊ ಚೆನ್ನಾಗಿ ನೀರನ್ನು ಭೂಮಿಯನ್ನು ನೆನೆಸ್ಬಿಟ್ಟು ಸೋಯಿಂಗ್ ಮಾಡಿರ್ತೀರಿ, ಸೊಪ್ಪು ಇದು ಸತ್ತೆ ಹಾಕಿರ್ತೀರಿ, ಚೆನ್ನಾಗಿ ಒಂದು 3 ಗಂಟೆ ಚೆನ್ನಾಗಿ ನೀರಾವರಿಯನ್ನು ಕೊಟ್ಟು, ಮತ್ತೆ ಪ್ರತಿದಿನ ಒಂದು 1/2 ಗಂಟೆ ಕೊಟ್ಟರೆ ಸಾಕಾಗುತ್ತೆ. ಸೊ ಪ್ರತಿದಿನ ಕೊಟ್ಟುಕೊಂಡ್ರೆ ನಿಮಗೆ ಬೀಜಗಡ್ಡೆಗಳು ಸೊಕ್ಕೋಗೋದಿಲ್ಲ ಅಥವಾ ಅಲ್ಲೇ ಡ್ರೈ ಇದಾಗುವುದಿಲ್ಲ, ಬೇಗ ಮೊಳಕೆ ಬರ್ತವೆ, ಬೇಗ ಮೊಳಕೆ ಬರುತ್ತೆ, ನಿಮಗೆ ಅಭಿವೃದ್ಧಿ ಆಗುತ್ತೆ. ಈಗ ಸಾಲಿನಿಂದ ಸಾಲಿಗೆ 3/4 ಅಡಿ ಅಂತ ಇರಬೇಕು ಅಂತ ಹೇಳಿದ್ರು. ಗಡ್ಡೆಯಿಂದ ಗಡ್ಡೆಗೆ ಎಷ್ಟು ಕೊಡಬೇಕಾಗತ್ತೆ ಸಾಲಿನಲ್ಲಿ? ಅದೇ ಅಷ್ಟೇ, ಅದು 3/4 ಅಡಿ ಅಂದರೆ ಚೌಕಾಕಾರದ ನೆಡಬೇಕಾಗತ್ತೆ. ಇನ್ನು ಏನೇನು ಅಂತರ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತ? ಅಂತರ ಬೇಸಾಯ ಕ್ರಮಗಳು ಅಂತ ಹೇಳಿದಾಗ ಶುಂಠಿಯಲ್ಲಿ ಏನಾಗುತ್ತೆ ಅಂದರೆ ನೀರು ಕೊಡೋದೇ ಬಹಳ ಮುಖ್ಯ. ನೆಟ್ ಮೇಲೆ ನೀರು ಕೊಡ್ತಾ ಇರೋದು, ಜೊತೆಗೆ ಪೋಷಕಾಂಶ ಕೊಡಬೇಕು. ಅದು ನೀವು ನೆಡಬೇಕಾದ್ರೆ ನೀವು ರಾಕ್ ಫಾಸ್ಫೇಟ್ ಎಲ್ಲ ಹಾಕಿರ್ತೀರಿ, ನಿಮ್ ಕೇಕು ಹಾಕಿರ್ತೀರಿ, ಕಾಂಪೋಸ್ಟ್ ಹಾಕಿರ್ತೀವಿ. ಸೊ ಅದರಲ್ಲಿ ಬೇರೆ ಬರಲಿಕ್ಕೆ ಶುರು ಆಗುತ್ತೆ, ಮೊಳಕೆ ಹೊಡಿಲಿಕ್ಕೆ ಶುರು ಆಗುತ್ತೆ. ಸೊ ಮೊಳಕೆ ಹೊಡೆದ ಒಂದು 30 ದಿನ ನಂತರ ಅವಾಗ ಏನಂತೆ ಒಂದೊಂದು ಬರಲಿಕ್ಕೆ ಶುರು ಆಗುತ್ತೆ ಎಲೆಗಳು. ಸೊ ಅವಾಗ ಏನು ಮಾಡ್ಬೋದು ಅಂತ ಹೇಳಿದರೆ ನೀವು ಆ ಹುಲ್ಲುಗಳನ್ನು ಬೇಕಿದ್ರೆ ಬೇರ್ಪಡಣೆ ಮಾಡ್ಬೋದು, ಸ್ವಲ್ಪ ತೆಗೆದ್ಬೋದು ಒಂದು ತಿಂಗಳು ಅಥವಾ ಒಂದು 45 ದಿನ ನಂತರ ಒಂದು ಗೊಬ್ಬರ ಕೊಡ್ಲಿಕ್ಕೆ ನೋಡಬೇಕು, ಒಂದು ಬ್ಯಾಗ್ ಪರ್ ಎಕರ್. ಸೊ NPK ಮಿಕ್ಸರ್ ಅನ್ನು ಕೊಡ್ಬೋದು. ಸೊ ಕೊಟ್ಟರೆ ಸಂಕೀರ್ಣ ಗೊಬ್ಬರ ನೀರು ಕೊಡ್ತಾ ಇರೋದ್ರಿಂದ ಕೊಡ್ಬೋದು. ಸೊ ನಾರ್ಮಲಿ ಏನು ಮಾಡ್ತಾರೆ ಅಂದರೆ 40 ದಿನಕ್ಕೆ ಒಂದು ಸರಿ ಕೊಡ್ತಾರೆ, ಮತ್ತು 80 ದಿನಕ್ಕೆ ಕೊಡ್ತಾರೆ, ಮತ್ತು 90 ದಿನಕ್ಕೆ ಕೊಡ್ತಾರೆ. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಈ ಒಂದು ನಾವು 3 ಸರಿ ಅಥವಾ 4 ಸರಿ ಕೊಡಿ ಅಂದರೆ ಕೆಲವರು 7-8 ಸರಿ ಕೊಡ್ತಾರೆ. ಅವರು ಪ್ರತಿ 15 ದಿನಕ್ಕೆ ಒಂದೊಂದು ಸಾರಿ ಭೂಮಿ ಕೊಡ್ತಾರೆ, ಇನ್ನೊಂದು ಸಾರಿಗೆ ಸ್ಪ್ರೇ ಮಾಡ್ತಾರೆ. ಸೊ ನಾನು ಸ್ಪ್ರೇ ಮಾಡಬೇಕಾದ್ರೆ 2 kg NPP 19 ಆಲು ಅಥವಾ 15 ಆಲು ಆ ಥರ ತೊಗೊಂಡು ಅದನ್ನು ಸಿಂಪಡಣೆ ಮಾಡ್ತಾರೆ. 2 kg ಒಂದು ಬ್ಯಾರ್ 200 ಲೀಟ್ರಿಗೆ ಹಾಕಿರ್ತಾರೆ, 100 ಲೀಟ್ರಿಗೆ 1 kg ಅದನ್ನು ಸಿಂಪಡಣೆ ಮಾಡ್ತಾರೆ ಅಂದರೆ ಎಲೆಗಳ ಮೇಲೆ ಮತ್ತು ಭೂಮಿಗೆ ಹಾಕೋದು ಅಂತ ಹೇಳಿದರೆ ನಾರ್ಮಲಿ 2 ಬ್ಯಾಗ್ ಅಷ್ಟು ಎಕರೆಗೆ. ಸೊ ಅದನ್ನು ಗೊಬ್ಬರವನ್ನು ತಗೊಂಡು 20-20-0-15 ಹಾಕ್ತಾರೆ, ಅದ್ರ ಜೊತೆಗೆ ಇನ್ನೊಂದು ಪೊಟ್ಯಾಶ್ ಹಾಕ್ಕೊಂಡು ಅದನ್ನು ಕೊಟ್ಕೊಂಡು ಬರ್ತಾರೆ. ಸೊ ಆದರೆ ನಮ್ಮ ಸಂಸ್ಥೆಗಳಿಂದ ರೆಕಮೆಂಡ್ ಮಾಡಿರೋದು 50 kg ರಂಜಕ, 25 kg ಪೊಟ್ಯಾಶು, 25 ಟನ್ನಷ್ಟು ಸಾವಯವ ಗೊಬ್ಬರ ಅದು ನೆಡಬೇಕಾದ್ರೆ. ಸೊ 40 ದಿನ ಆದಮೇಲೆ ಸಾರಜನಕ 37 ಒಂದು ಹೆಕ್ಟೇರ್ಗೆ. ಸೊ 90 ದಿನ ಆದಮೇಲೆ, ಬಟ್ ಈ ಪದ್ಧತಿಯನ್ನು ತುಂಬ ಜನ ಅಷ್ಟಾಗಿ ಯೂಸ್ ಮಾಡಲ್ಲ, ಅವ್ರದ್ದೇ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಆದರೆ ಗೊಬ್ಬರವನ್ನು ಕೊಟ್ಕೊಂಡು ಹೋಗೋದು ಬಹಳ ಮುಖ್ಯ. ಅನಂತರ ಪ್ರತಿ ಸಾರಿ ಗೊಬ್ಬರ ಕೊಟ್ಟಾಗಲೂ ಮಣ್ಣನ್ನು ಕೊಡಬೇಕು, ಮಣ್ಣನ್ನು ಏರಾಕ್ಬೇಕು. ಆದಷ್ಟು ತಿರುಗಾ ನೀವು ಗ್ರೀನ್ ಮಲ್ಚಿಂಗ್ ಮಾಡೋಕ್ಕಾದ್ರೆ ಒಳ್ಳೆಯದು, ಇಲ್ಲಾಂದ್ರೆ ಗೆಡ್ಡೆಗಳು ಮೇಲ್ಗಡೆ ಕಾಣದಂಗೆ ಮಣ್ಣಾಗ್ತಾ ಇರಬೇಕು. ಸಾವಯವ ಗೊಬ್ಬರ ಇದ್ರೂ ಕೊಡ್ಬೋದು, ಸಾವಯವ ಗೊಬ್ಬರನೂ ಕೊಡ್ಬೋದು. ಸೊ ಈ ರೀತಿ ಅವರು ಆ ಶುಂಠಿ ಗೆಡ್ಡೆಗಳ ಮಧ್ಯೆ ಕೆಲಸಗಳನ್ನು ಮಾಡಿಕೊಂಡು, ಸೊ ಒಂದನ್ನು ನಾವು ನೋಡಿದಾಗ ಒಂದು ಚರಂಡಿಯನ್ನು ಕ್ಲೀನ್ ಮಾಡ್ತಾ ಇರ್ತಾರೆ, ಅದನ್ನು ಕೆಳಗೆ ಇಳಿಸ್ತಿರ್ತಾರೆ, ಅದೇ ಮಣ್ಣನ್ನು ಅವರು ಬೆಡ್ಗೆ ಹಾಕ್ತಿರ್ತಾರೆ. ಸೊ ಗೊಬ್ಬರ ಕೊಡ್ತಾರೆ, ಮಣ್ಣೆಲ್ಲ ತೆಗೆದು ಮೇಲೆ ಹಾಕಿ ಆಲ್ಮೋಸ್ಟ್ ಒಂದು 30 ದಿನಕ್ಕೆ ಒಂದೊಂದು ಕೆಲಸ ನಡೀತಾ ಇರುತ್ತೆ. ಈಗ ಮೋಸ್ಟ್ಲಿ ಈ ಶುಂಠಿ ಎಲ್ಲ ಏನು ಹೇಳ್ತಾರೆ ಅಂದರೆ 90 ದಿನಕ್ಕೆ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಡಿ ಅಂತಾರೆ. ಸೊ 150 ದಿನಗಂಟ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಸೊ ಜಾಸ್ತಿ ಬೆಳವಣಿಗೆ ಆಗುವಂಥದ್ದು 90 ಗಂಟ, ಆನಂತರ ಅದು ದಪ್ಪ ಆಗ್ಲಿಕ್ಕೆ ಶುರುವಾಗುತ್ತೆ ಗಡ್ಡೆ, ಹಾಂ ಗಡ್ಡೆಗಳು. ಅದರಿಂದ 90 ದಿನಕ್ಕೆ ನೀವು ಸುಮಾರು ಕೊಡಿ ಅಂತ ಹೇಳ್ತೀವಿ. ಮತ್ತೆ ಕಳೆ ತೆಗೆಯೋದೇನು ಬೇಕಾಗೋದಿಲ್ಲ, ಕಳೆ ತೆಗಿಬೇಕು. ಕಳೆ 30 ದಿನಕ್ಕೆ ಬಂದ್ಬಿಡುತ್ತೆ. ಕಳೆ ತಕ್ಕೊಂಡು ಗೊಬ್ಬರ ಕೊಡೋದು, ಮುಚ್ಚಿಗೆ ಮಾಡೋದು, ಮತ್ತೆ ಮಣ್ಣು ಗೊಬ್ಬರ ಕೊಡೋದು, ಅನಂತರ ಮಣ್ಣು ಕೊಡೋದು, ಇವೆಲ್ಲ ಒಂದೇ ಸಾರಿ ನಡೀತಾ ಇರುತ್ತೆ. ಮಾಡ್ತಾನೆ ಇರ್ತಾರೆ, ಒಂದು ತಿಂಗಳು ಒಂದೊಂದು ಸಾರಿ. ಸೊ ಕಳೆಗಳು ಏನಾಗುತ್ತೆ ಅಂದರೆ ಇನಿಷಿಯಲಿ ಅಪ್ ಟು 90 ಡೇಸ್ ಅಥವಾ 60 ಡೇಸ್ ಮಧ್ಯೆ ಎಲ್ಲ ಬರುತ್ತೆ. 90 ಡೇಸ್ಗಳಿಗೆ ಶುಂಠಿ ಕವರ್ ಆಗಿರುತ್ತೆ ಚೆನ್ನಾಗಿ ಬೆಳೆಯೋರ ತೋಟದಲ್ಲಿ. ಮಧ್ಯೆ ಕಳೆ ಬರಲ್ಲ, ಮಧ್ಯೆ ಬದುಗಳಲ್ಲಿ ಬರುತ್ತೆ, ಚರಂಡಿಗಳ ಹತ್ರ ಬರುತ್ತೆ, ಚರಂಡಿಯಲ್ಲಿ ಕ್ಲೀನ್ ಮಾಡ್ಕೊಳ್ತಾರೆ, ಅನಂತರ ಮಣ್ಣು ಕೊಟ್ಕೊಂಡು ಹೋಗ್ತಾರೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಶುಂಠಿ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9663692241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663692241. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ಈ ಶುಂಠಿ ಕೃಷಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರಿಗೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 kg ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಅರಬಿಕಾ ಪಾರ್ಚ್ಮೆಂಟ್ 26,800 ರಿಂದ 27,600 ರೂಪಾಯಿ, ಅರಬಿಕಾ ಚೆರಿ 13,900 ರಿಂದ 15,500 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 22,800 ರಿಂದ 23,500 ರೂಪಾಯಿ, ರೋಬಸ್ಟಾ ಶೆರಿ 12,200 ರಿಂದ 13,650 ರೂಪಾಯಿ. ನಿಧನ ಸುದ್ದಿ: ಈರಳೆ ಗ್ರಾಮದ ಕೋರನ ಅಮ್ಮವ್ವ ಗೋಪಾಲ್ ಅವರು ಇಂದು ನಿಧನರಾಗಿದ್ದಾರೆ. 78 ವರ್ಷ ಪ್ರಾಯದ ಕೋರನ ಅಮ್ಮವ್ವ ಗೋಪಾಲ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಈರಳೆ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪಿ. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್, ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಯರವನಾಡು ಗ್ರಾಮ, ಅಪ್ಪಂಗಳ, ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಸುದ್ದಿ ಜಂಪೆ ಓದುತ್ತಿರೋ ಚೊಕ್ಕಡಿವಾಣಿ ವೆಂಕಟೇಶ್. ಜಂಪೆನ ವಿವರ: ಇಂದು ವಿಶ್ವ ರೇಡಿಯೋ ದಿನ. 1946 ಫೆಬ್ರವರಿ 13ಕ್ಕೆ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ರೇಡಿಯೋ ಶುರು ಮಾಡಿದ ದಿನನೇ ವಿಶ್ವ ರೇಡಿಯೋ ದಿನ ತಿಳಿ ಆಚರಣೆ ಮಾಡುವೆ. 2012 ಯುನೆಸ್ಕೋ ಈ ದಿನಾಚರಣೆಯನ್ನು ಶುರು ಮಾಡಿಟ್ಟು ಭಾರತದಲ್ಲಿ ಶುರುಗೆ 1927 ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಲಿಮಿಟೆಡ್ ಹೆಸರಲ್ಲಿ ಖಾಸಗಿಯಾಗಿ ರೇಡಿಯೋ ಕೇಂದ್ರ ಶುರುವಾಗಿದ್ದು ಬಹುಜನ ಹಿತಾಯ ಬಹುಜನ ಸುಖಾಯ ತೇಳುವ ಧ್ಯೇಯವಾಕ್ಯದೊಟ್ಟಿಗೆ ಶಿಕ್ಷಣ ಮಾಹಿತಿ ಮನೋರಂಜನೆ ಒದಗಿಸುವ ಕಾರ್ಯದಲ್ಲಿ ಆಕಾಶವಾಣಿಯಾಗಲು ಮುಂದೆ ಇದ್ದದೆ. ಮಡಿಕೇರಿ ಆಕಾಶವಾಣಿ ಬೇರೆಲ್ಲ ಆಕಾಶವಾಣಿಗಳಿಗಿಂತ ಸುದ್ದಿ ಪ್ರಸಾರ ಮಾಡುವುದರಲ್ಲಿ ವಿಶೇಷತೆ ಹೊಂದಿದ್ದು ಕನ್ನಡ ಹಿಂದಿ ಇಂಗ್ಲಿಷ್ ಸಂಸ್ಕೃತಗಳೊಟ್ಟಿಗೆ ಅರೆಬಾಸೆ ಮತ್ತು ಕೊಡವ ಭಾಷೆಗಳಲ್ಲಿನೂ ಸುದ್ದಿ ಪ್ರಸಾರ. ಹಂಗೆ ನಿಧನ ವಾರ್ತನೆ ಹೇಳುವ ದೇಶದ ಅಪರೂಪದ ಕೇಂದ್ರಗಳಲ್ಲಿ ಮಡಿಕೇರಿ ಆಕಾಶವಾಣಿ ಕೇಂದ್ರನೂ ಒಂದಾಟು. ಕೊಡಗು ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಕುಟುಂಬದ ಜನಸಂಖ್ಯೆ ಸುಮಾರು 58,765 ಇದ್ದು ಇವಕ್ಕೆ ಸರ್ಕಾರದ ಸೌಲಭ್ಯ ತಲುಪಿಸಿಕೆ ಶ್ರಮಿಸಲಾದೇತ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾದ ಜಿ ಪಲ್ಲವಿಯವು ತಿಳಿಸೇಳು. ಅವು ಇಂದು ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಹತ್ತಿರದ ಜೇನುಕುರುಬ ಮತ್ತು ಮೇದ ಜನಾಂಗದ ಕುಟುಂಬವು ವಾಸಿಸುತ್ತಿರುವ ಪುನರ್ವಸತಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ತೊಂದರೆ ತಾಪತ್ರೆ ಅಲ್ಲಿಸಿದ್ದು ಮತ್ತೆ ದಿಡ್ಡಳ್ಳಿ ಆದಿವಾಸಿಗಳ ಜಾಗ ಸೋಲಿಗರು ವಾಸ ಮಾಡುವ ಜಾಗಗಳಿಗೆ ಭೇಟಿ ಕೊಟ್ಟಳು. ಮತ್ತೆ ಮಾತಾಡಿದವು, ಆದಿವಾಸಿಗ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಮುಖ್ಯವಾಹಿನಿಗೆ ಬರುವಂಗೆ ಹಾಕು. ಕಷ್ಟಪಟ್ಟು ದುಡಿದರೆ ಯಶಸ್ಸು ಸಾಧ್ಯ. ಆ ನಿಟ್ಟಲ್ಲಿ ಶಿಕ್ಷಣ ಆರೋಗ್ಯದೊಟ್ಟಿಗೆ ಸ್ವಾವಲಂಬಿ ಬದುಕಿಗೆ ಜಾಸ್ತಿ ಗಮನ ಹರಿಸಕೂತ ಹೇಳಿದು. ಈ ಸಂದರ್ಭ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶೇಖರ್, ಕುಶಾಲನಗರ ಪೊನ್ನಂಪೇಟೆ ತಾಲೂಕಿನ ತಹಶೀಲ್ದಾರ್ಗ, ಐಟಿಡಿಪಿ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟು ಹಾಜರಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಶಿಕ್ಷಣ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲ್ಲಿ 2024-25 ಸಾಲಿನ ಮಿಷನ್ ಶಕ್ತಿ ಯೋಜನೆಯಡಿ ಭೇಟಿ ಬಚಾವೋ ಭೇಟಿ ಪಡಾವೋ ತಾಲೂಕು ಮಟ್ಟದ ಕಾರ್ಯಕ್ರಮ. ಹಂಗೆ ಸಮಗ್ರ ಮಕ್ಕಳ ಲೈಂಗಿಕ ಶಿಕ್ಷಣದ ಕುರಿತಂಗೆ ಶನಿವಾರ ಸಂತೆ ಭಾರತೀಯ ವಿದ್ಯಾಸಂಸ್ಥೆನ ಪದವಿ ಪೂರ್ವ ಕಾಲೇಜಲ್ಲಿ ಕಾರ್ಯಕ್ರಮ ನಡೆದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆಯ ಹಿರಿಯ ಮೇಲ್ವಿಚಾರಕಿ ಸಾವಿತ್ರವಾವು, ಗರ್ಭಂಧ 18 ವರ್ಷದವರನ್ನ ಮಕ್ಕ ಅಂತ ಹೇಳುವೆ. ಮಕ್ಕ ಒಳ್ಳ ಆರೋಗ್ಯನ ಪಡ್ಕೊಳಿಕೆ ಒಳ್ಳ ಪೌಷ್ಟಿಕಾಂಶ ಇರುವ ಆಹಾರನ ತಕೊಳಕೂತ ಹೇಳ್ದು. ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದ ಪೊಲೀಸ್ ಇಲಾಖೆನ ಪ್ರದೀಪ್ ಕುಮಾರವು ಮಾತಾಡಿ, ಈಗಿನ ದಿನಗಳಲ್ಲಿ ಸೈಬರ್ ಕ್ರೈಂ ಪ್ರಕರಣಗಳು ಜಾಸ್ತಿಯಾಗ್ತಿದ್ದು ಮಕ್ಕ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಆಸಕ್ತಿ ತೋರಿಸಿಕಾಗದು, ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಕೂತ ಹೇಳ್ದು. ಕೊಡಗು ಜಿಲ್ಲೆನ ಎಲ್ಲಾ ಕಲ್ಯಾಣ ಮಂಟಪಗ, ಹೋಮ್ಸ್ಟೇ, ರೆಸಾರ್ಟ್, ಹಂಗೆ ಬೇರೆ ಬೇರೆ ಸಾರ್ವಜನಿಕ ಖಾಸಗಿ ಜಾಗಗಳಲ್ಲಿ ನಡೆಯುವ ಮದುವೆ ಸಭೆ ಸಮಾರಂಭಗಳಲ್ಲಿ ರಕ್ಷಣಾ ಮಧ್ಯ ಹೊರ ರಾಜ್ಯದ ಕಳ್ಳು ಅಕ್ರಮ ಕಳ್ಳು ಕಲ್ಯಾಣ ಮಂಟಪಗಳಿಗೆ ಸರಬರಾಜಾಗ್ತಿರುವ ಬಗ್ಗೆ ದೂರುಗ ಬಂದಿದ್ದು ಕರ್ನಾಟಕ ರಾಜ್ಯ ಅಬಕಾರಿ ಕಾಯ್ದಿನಡಿ ಶಿಕ್ಷಾರ್ಹ ಅಪರಾಧ ಅಟ್ಟು. ಅಬಕಾರಿ ಕಾಯ್ದಿನಡಿಯಲ್ಲಿ ಒಂದು ದಿನಕ್ಕೆ ಸಂಬಂಧಿಸಿದಂತೆ ಖಾಸಗಿ ಸಮಾರಂಭಗಳಲ್ಲಿ ಗೊತ್ತು ಮಾಡದ ಶುಲ್ಕ ಕಟ್ಟಿ ಜಾಗದ ಮಾಲೀಕರು ಜಂಬರ ನಡೆಸುವು, ಅಬಕಾರಿ ವೆಬ್ಸೈಟ್ ಆನ್ಲೈನ್ಲಿ ದಾಖಲಾತಿಗಳೊಟ್ಟಿಗೆ ಅರ್ಜಿ ಹಾಕಿ CL5 ಸನ್ನದ್ಧ ಪಡ್ಕೊಳಕತ್ತ ಅಬಕಾರಿ ಉಪ ಆಯುಕ್ತರು ತಿಳಿಸೇಳು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕೂಡುಕೂಟಲ್ಲಿ ಕ್ಲಬ್ ಮಹೀಂದ್ರ ವತಿಯಿಂದ ರಕ್ತದಾನ ಶಿಬಿರ ಇದೇ 14 ನಾಳೆ ಬೆಳಿಗ್ಗೆ 10 ಕ್ಲಬ್ ಮಹೀಂದ್ರಲ್ಲಿ ನಡೆದಿದೆ. ಕನ್ನಡ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲೆ ಇವರ ಕೂಡುಕೂಟಲ್ಲಿ ಪಂಜೆ ಮಂಗೇಶ್ವರಾಯರ 150 ವರ್ಷಾಚರಣೆ ಕಾರ್ಯಕ್ರಮ ಇದೇ 20 ಬೆಳಿಗ್ಗೆ 10 ಮಡಿಕೇರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಬಾಡಿಯಲ್ಲಿ ನಡೆದಿದೆ. ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಎಂಪಿ ಕೇಶವ ಕಾಮತ್, ಬೆಂಗಳೂರಿನ ಪರಿಷತ್ ಅಧ್ಯಕ್ಷರಾದ ನಾಡೋಜ ಡಾ ಮಹೇಶ್ ಜೋಶಿ, ಶಾಸಕರು, ಕರ್ನಾಟಕ ಅರೆಭಾಷಾ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿನ ಅಧ್ಯಕ್ಷರು, ಕೊಡವ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ಸೇರಿದಂತೆ ಬೇರೆ ಬೇರೆ ಅಕಾಡೆಮಿಗಳ ಅಧ್ಯಕ್ಷರು ಮುಖ್ಯಪಟ್ಟವು ಭಾಗವಹಿಸುವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲ್ಲಿ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಇದೇ 15 ಬೆಳಿಗ್ಗೆ 11 ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದಿದೆ. 2025-26 ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳ 6 ತರಗತಿಗೆ ಸೇರಿಕೆ ಅರ್ಜಿ ಕರೆದಳು. ಅಲ್ಪಸಂಖ್ಯಾತ ವರ್ಗದವಕ್ಕೆ ಶೇಕಡ 75 ಹಂಗೆ ಎಸ್ಸಿ ಎಸ್ಟಿ ಹಂಗೆ ಇತರೆ ಹಿಂದುಳಿದ ವರ್ಗದವಕ್ಕೆ ಶೇಕಡ 25 ಸೀಟುಗೈದ್ದು ಆನ್ಲೈನ್ಲಿ ಅರ್ಜಿ ಹಾಕಿಕೆ March 10 ಅಖೇರಿ ದಿನತ್ತ ಇಲಾಖೆಯ ಜಿಲ್ಲಾ ಅಧಿಕಾರಿಯವು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು.

1900 ಇರುವುದಲು ಆದ್ಯ ಆಯಿತು ವಿಶ್ವತರ ಆದ್ಯ ಸಾರ್ವಜನಿಕ ರೇಡಿಯೋ ಪ್ರಸಾರ ಅಮೆರಿಕದ ಸುರುವಾಚಿ. 1900 ಇಸವಿ ಫೆಬ್ರವರಿ 13 ವಿಶ್ವಸಂಸ್ಥೆ ಶುರು ಮಾಡಿದ ದಿನತನ ವಿಶ್ವ ರೇಡಿಯೋ ದಿನ ಆಯಿತು ನಡತುವ ಬೋರೆ ಎಲ್ಲ ಆಕಾಶವಾಣಿ ಕೇಂದ್ರದ ಮುಂದಿನಾಲು ಪಾಜಲ ಸುದ್ದಿ ಪ್ರಚಾರ ಅಚ್ಚಂಗಿ ಮಡಿಕೇರಿ ಆಕಾಶವಾಣಿಲ ಕನ್ನಡ ಇಂಗ್ಲಿಷ್ ಸಂಸ್ಕೃತ ಹಿಂದಿ ಕೊಡವ ಅರೆ ಭಾಷೆ ಕೂಡನಕ್ಕೆ 6 ಪಾಜಲ ಸುದ್ದಿ ಪ್ರಸಾರ ಆಯನುಂಡು ಚಾವು ಸುದ್ದಿನ ಪ್ರಸಾರ ಮಾಡುವ ದೇಶತರ ಅಪರೂಪತ್ರ ಕೇಂದ್ರದ ಮಡಿಕೇರಿ ಆಕಾಶವಾಣಿ ಒಂದಾಯಿತುಂಡು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಪಿಂಜ ಜಿಲ್ಲಾ ಮಹಿಳಾ ಸಹಾಯವಾಣಿ ಇಂಗಡ ಕೂಡುಕೂಟತ್ ದಂಡಾರ್ಥ 24-25 ಸಾಲರ ಮಿಷನ್ ಶಕ್ತಿ ಯೋಜನೆ ರಡಿಲ್ ಬೇಟಿ ಬಚಾವೋ ಬೇಟಿ ಪಡಾವೋ ತಾಲೂಕು ಮಟ್ಟದ ಕಾರ್ಯಕ್ರಮತನ ಏರ್ಪಾಡು ಮಾಡಿತುಂಡು. ಇಂಡಮಾರಿಪತ್ ಸಮಗ್ರ ಮಕ್ಕಳ ಲೈಂಗಿಕ ಶಿಕ್ಷಣ ತರಮೇದ ಶನಿವಾರ ಸಂತೆ ಭಾರತೀಯ ವಿದ್ಯಾಸಂಸ್ಥೆ ಪದವಿ ಪೂರ್ವ ಕಾಲೇಜಲ್ಲಿ ಕಾರ್ಯಕ್ರಮ ನಡೆದತ್ತು. ಸೋಮಾರಪೇಟೆ ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆರ ಪೆರಿಯ ಮೇಲ್ವಿಚಾರಕ್ಕೆ ಸಾವಿತ್ರವ್ವ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತು ತಕ್ಕ ಪರಂದಿತ್ತು. ಆರೋಗ್ಯ ಆಯ್ತುಳ ಮಕ್ಕಳ ಪಡೆದವ